ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಈಗ ನಮಗೆ ಕಳೆದ ಒಂದು ವಾರದಲ್ಲಿ ಏನಾಗಿತ್ತು, ಬೇ ಆಫ್ ಬೆಂಗಾಲ್ನಲ್ಲಿ ನಮಗೆ ಸೈಕ್ಲೋನ್ ಕ್ರಿಯೇಟ್ ಆಗಿ ಅದರ ಒಂದು ಪರಿಣಾಮವಾಗಿ ನಮಗೆ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಯಿತು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಮೋಡ ಮುಸುಕಿದ ವಾತಾವರಣ ಮತ್ತು ಸಾಧಾರಣವಾಗಿ ಅಲ್ಲಲ್ಲಿ ತುಂತುರು ಮಳೆ ಕಂಡು ಬಂತು. ಸೊ ಅದರ ಪರಿಣಾಮವಾಗಿ ತುಂಬಾ ಬೆಳೆಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ರೋಗ ಆಗ್ಲಿ ಅಥವಾ ಹುಳುಗಳ ಒಂದು ಕಾಟ ಆಗ್ಲಿ ಜಾಸ್ತಿ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ತಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು. ಹಾಗೇನೆ ಈಗ ಮುಂದಿನ ಒಂದು ವಾರದ ಹವಾಮಾನದ ಒಂದು ಮುನ್ಸೂಚನೆ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಗೆ ಈಗ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಮುಂದಿನ 4-5 ದಿವಸ ನಮ್ಗೆ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಆದ್ದರಿಂದ ಈ ಒಂದು ಮುನ್ಸೂಚನೆಯನ್ನ ಸಹ ತಾವು ಗಮನಿಸಬೇಕಾಗತ್ತೆ. ಸೊ ಈಗ ನಾವು ಒಂದು ಮುನ್ಸೂಚನೆ ಪ್ರಕಾರ ತಾವು ಕೆಲವೊಂದು ಬೆಳೆಗಳಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ಈಗ ನಮ್ಮ ಕಡಲೆ ಬೆಳೆ 1.5 ತಿಂಗಳ ಒಂದು ಬೆಳೆ ಇದೆ. ಸೊ ಈ ಬೆಳೆಗೆ ನಾವು ಚಿಕ್ಕಿ ಮ್ಯಾಜಿಕ್ ಸಿಂಪರಣೆ ಮಾಡ್ಬೇಕಂತ ಹೇಳ್ತೇವೆ. ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಭಿವೃದ್ಧಿಪಡಿಸಿದ್ದು, ಇದು ಪ್ರತಿ ಒಂದು ಲೀಟರ್ಗೆ 7.5 ಗ್ರಾಂ ಚಿಕ್ಕಿ ಮ್ಯಾಜಿಕ್ ಅನ್ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದು ಯಾವಾಗ ಅಂದ್ರೆ ಹೂವಾಡುವ ಹಂತದಲ್ಲಿ ಮಾಡ್ಬೇಕಾಗತ್ತೆ. ಸೊ ಈ ಚಿಕ್ಕಿ ಮ್ಯಾಜಿಕ್ ತಾವು ಸಿಂಪರಣೆ ಮಾಡದಿದ್ರೆ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಂಟೆನಾಲ್ ಅನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಸೊ ಈ ರೀತಿ ಸಿಂಪರಣೆ ಮಾಡುವುದರಿಂದ ನಮಗೆ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಈ ಚಿಕ್ಕಿ ಮ್ಯಾಜಿಕ್ ಆಗಲಿ ಅಥವಾ ಯೂರಿಯಾ ಸಿಂಪರಣೆ, ಯೂರಿಯಾ ಮತ್ತು ಟ್ರೈಕಂಟೆನಾಲ್ ಮಿಶ್ರಣದ ಒಂದು ಸಿಂಪರಣೆ ಆಗಲಿ, ಈ ಸಿಂಪರಣೆಯನ್ನು ನಾವು 2 ಸಲ ಮಾಡಬೇಕಾಗತ್ತೆ. ಈ ಹೂವಾಡುವ ಹಂತದಲ್ಲಿ ಒಂದ್ಸಲ ಮಾಡಿದ್ರೆ ನೆಕ್ಸ್ಟ್ ಇನ್ನೂ 15 ದಿವಸದ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡಬೇಕು. ಸೊ ನಮ್ಗೆ ಬೆಳೆಗೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದೇನಾಗತ್ತಪ್ಪ ಅಂತಂದ್ರೆ, ಕಡಲೆಯಲ್ಲಿ ಹೂವು ಮತ್ತು ಮೊಗ್ಗುಗಳು ಏನಾದ್ರು ಉದುರುವುದು ಕಂಡು ಬಂತಂದ್ರೆ ಅದಕ್ಕೆ ನಾವು 20 PPM ಎಣ್ಣೆ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಎಣ್ಣೆ ಅಂದ್ರೆ ಪ್ಲಾನೋಫಿಕ್ಸ್ ನ್ಯಾಪ್ಲಿನಿಯಾಸ್ಟಿಕ್ ಆಸಿಡ್ ಅನ್ನ, ಅದು 2 ಮಿಲಿಲೀಟರ್ ಪ್ರತಿ ಒಂದು 100 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಈ ಒಂದು ಸಿಂಪರಣೆಯಲ್ಲಿ ತಾವು ಜಾಗೃತೆಯನ್ನು ವಹಿಸ್ಬೇಕಪ್ಪ ಅಂತಂದ್ರೆ, ಇದರ ಒಂದು ಕಾನ್ಸಂಟ್ರೇಷನ್ ಅಂದ್ರೆ ಡೋಸ್ ಅನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಾವು ಸಿಂಪರಣೆ ಮಾಡಿದ್ರೆ ಅನಾನುಕೂಲಗಳಾಗ್ತವೆ. ಸೊ ಆದ್ದರಿಂದ ಜಾಗೃತಿಕತೆಯಿಂದ ಇದು ಒನ್ಲಿ ಎಷ್ಟಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲೇನ ನಾವು ಇದರ ಒಂದು ಸಿಂಪರಣೆ ಮಾಡ್ಬೇಕಾಗುತ್ತೆ. ಹಾಗೇನೆ ಕಡಲಿಯಲ್ಲಿ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ, ಕುಡಿ ಚುಟ್ಬೇಕಂತ ಹೇಳ್ತೀವಿ. ಸೊ ಕುಡಿ ಚುಟ್ಟುವುದರಿಂದ ಏನಾಗುತ್ತೆ, ನಮ್ಗೆ ಕೊಲ್ಲೆಗಳ ಸಂಖ್ಯೆ ಜಾಸ್ತಿ ಆಗಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುವ ಒಂದು ಸಾಧ್ಯತೆಗಳು ಇರ್ತವೆ. ಹಾಗೇನೆ ನಾವು ಹತ್ತಿ ಬೆಳೆಯಲ್ಲಿ ಬಂದ್ರೆ ಇವಾಗ ಬಿಡಿಸಬಹುದು, ಯಾಕಂದ್ರೆ ಮುಂದಿನ ಒಂದು 4-5 ದಿವಸ ನಮಗೆ ಮಳೆ ಬರಲ್ಲ. ಸೊ ಬಿಸಿಲಿರುತ್ತೆ ಚೆನ್ನಾಗಿ. ಸೊ ಆದ್ದರಿಂದ ತಮ್ಮ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಹಾಗೇನೆ ಲೇಟ್ ಆಗಿ ಅಂದ್ರೆ ತಡವಾಗಿ ಬಿತ್ತಿದ ಒಂದು ಹತ್ತಿಯಲ್ಲಿ ಈಗ ಕಾಯಿ ಬಲ್ಲಿದ ಒಂದು ಹಂತದಲ್ಲಿದೆ. ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ, ಗುಲಾಬಿ ಕಾಯಿ ಕೊರಕ ಬರುವ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕಾಗಿ ತಾವು 0.5 ಮಿಲಿಲೀಟರ್ ಲ್ಯಾಮ್ಡೋಸೈಲೋತ್ರಿನ್ ಸಿಂಪರಣೆ ಮಾಡಬಹುದು, ಇಲ್ಲಂದ್ರೆ 2 ಮಿಲಿಲೀಟರ್ ಪ್ರೊಫನೋಫಾಸ್ ನ ಸಿಂಪರಣೆ ಮಾಡಿ ಪ್ರತಿ ಲೀಟರ್ ನೀರಿನಲ್ಲಿ. ಸೊ ಹಾಗೇನೆ ಈಗ ತೊಗರಿ ಬೆಳೆಗೆ ಬಂದ್ರೆ, ನಾವು ತೊಗರಿಯಲ್ಲಿ ಏನು ಸರ್ವೆ ಸಂಬಂಧ ಇವಾಗ ನೋಡ್ತಾ ಇದೀವಿ ಅಂದ್ರೆ, ಸ್ವಲ್ಪ ರಾಶಿ ಮಾಡುವ ಒಂದು ಸಮಯ ಬಂದಿದೆ. ಸ್ವಲ್ಪ ಲೇಟ್ ಆಗಿ ಬಿತ್ತಿದ ಒಂದು ತೊಗರಿಯಲ್ಲಿ ಈಗ ಕಾಯಿ ಕಟ್ಟುವ ಹಂತ ಅಥವಾ ಕಾಯಿ ಬಲಿಯುವ ಒಂದು ಹಂತದಲ್ಲಿ ಇತ್ತಂದ್ರೆ ಈ ಕಾಯಿ ನೊಣ ಬರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಈ ಕಾಯಿ ನೊಣದ ಹತೋಟಿಗಾಗಿ ನಾವು 0.2 ಗ್ರಾಂ ಥೈಯೋಮೆಥಾಕ್ಸಾಮ್ 25 WG ರೂಪದಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ 0.2 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ ಅನ್ನ ನಾವು ಪ್ರತಿ 10 ಗ್ರಾಂ ಒಂದು ಬೆಲ್ಲದ ದ್ರಾವಣವನ್ನ ತಯಾರಿಸಿಕೊಂಡು ಅದರಲ್ಲಿ ಬೆರೆಸಿ ನಾವು ಇದರ ಒಂದು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಈಗ ಕಾಯಿ ಕೊರಕದ ಒಂದು ಹಾವಳಿ ಏನಾದ್ರು ಇತ್ತಪ್ಪ ತೊಗರಿಯಲ್ಲಿ ಅಂತಂದ್ರೆ, ಅದಕ್ಕೆ ನಾವು 0.15 ಮಿಲಿಲೀಟರ್ ಕ್ಲೋರಾಂಟಿನಿಪ್ರೋಲ್ ಅಂತ ಹೇಳ್ತೀವಿ, 15.5 SC ರೂಪದಲ್ಲಿ ಇರ್ತದೆ, ಇಲ್ಲಾಂದ್ರೆ 2 ಮಿಲಿಲೀಟರ್ ಪ್ರೊಫನೋಫಾಸ್ 50 SC ರೂಪದಲ್ಲಿ ಇರುತ್ತೆ. ಸೊ ಇದನ್ನದು ತಾವು ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಹಿಂಗಾರಿ ಜೋಳಿನಲ್ಲಿ ನಮ್ಗೆ ಈ ಒಂದು ಏನಾಗುತ್ತೆ, ಮಳೆ ಬಂದಿದೆ ಆಲ್ರೆಡಿ, ಮತ್ತು ಈ ಕಳೆದ ಒಂದು ವಾರದಲ್ಲಿ ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಮ್ಗೆ ಮಣ್ಣಿನಲ್ಲಿರುವ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳ್ರಿ. ಯಾವ್ದಪ್ಪ ಅಂತಂದ್ರೆ, ಎಡೆಕುಂಟೆಗಳನ್ನು ಹೊಡೆದಾಗಿರ್ಲಿ ಅಥವಾ ಹೊಲವನ್ನ ನೀಟಾಗಿ ಅಂದ್ರೆ ಕಸ ಇಲ್ಲದಂತೆ ಇಟ್ಟು ನಾವು ಒಳ್ಳೆ ಒಂದು ಇಳುವರಿಯನ್ನ ಪಡೆಯಬಹುದು. ಹಾಗೇನೆ ಜೋಳದಲ್ಲಿ ಒಂದು ಸುಳಿ ನೊಣದ ಒಂದು ಬಾಧೆಯನ್ನ ಕಂಡು ಬಂತಪ್ಪ ಅಂತಂದ್ರೆ, ಅದಕ್ಕೆ 2 ಮಿಲಿಲೀಟರ್ ಪ್ರೊಫನೋಫಾಸ್ 50 EC ರೂಪದಲ್ಲಿ ಇರ್ತದೆ, ಇಲ್ಲಾಂದ್ರೆ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 12 14 ದಿನಗಳ ನಂತರ ಮತ್ತೊಂದ್ಸಲ ಸಿಂಪಡಣೆಯನ್ನು ಕೈಗೊಳ್ಳಬಹುದು. ಹಾಗೇನೆ ಈಗ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗದ ಒಂದು ಬಾಧೆ ಅಲ್ಲೇ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ 2 ಗ್ರಾಮ್ ಮ್ಯಾಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆಯನ್ನ ಮಾಡಬಹುದು. ಆಮೇಲೆ ಕಳೆದ ಒಂದು ಮೋಡ ಮುಸುಕಿದ ವಾತಾವರಣ ಒಂದು ಹವಾಮಾನದ ಸ್ಥಿತಿಯಿಂದ ಏನಾಗಿದೆ, ಸೂರ್ಯಕಾಂತಿಯಲ್ಲಿ ಬೂದು ರೋಗ ಬಂದಿದೆ ಅಲ್ಲೇ. ಈ ಬೂದಿ ರೋಗದ ಹತೋಟಿಗಾಗಿ 1 ಮಿಲಿಲೀಟರ್ ಡೈಫೆನ್ಕೋನೋಜಲ್ 25 EC ರೂಪದಲ್ಲಿರುತ್ತೆ. ಸೊ ಇದನ್ನ ತಾವು ಸಿಂಪಡಣೆ ಮಾಡಬಹುದು. ಇಲ್ಲಾಂದ್ರೆ 0.5 ಗ್ರಾಮ್ ಮೈಕ್ಲೋಬ್ಯುಟಾನಿಲ್ 10 WP ಅನ್ನ ತಾವು ಸಿಂಪಡಣೆಯನ್ನ ಮಾಡಬಹುದು. ಆಮೇಲೆ ಈಗ ಸೂರ್ಯಕಾಂತಿ ಇನ್ನೂ ಏನಾದರೂ ತಾವು ಬಿತ್ತೋರಿತ್ತಂದ್ರೆ, ಸೊ ರಾಸಾಯನಿಕ ಒಂದು ಗೊಬ್ಬರಗಳ ಜೊತೆಗೆ 4 ಗ್ರಾಮ್ ಹೆಚ್ಚುವರಿಯಾಗಿ ನಾವು ಸತುವಿನ ಸಲ್ಫೇಟ್ ಅನ್ನ ಹಾಕಿದ್ರೆ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಹಾಗೇನೆ ಭತ್ತದ ಒಂದು ಕಟಾವು ನಡೀತಾ ಇದೆ. ಸೊ ಇನ್ ಮುಂದೆ ಮುಂದಿನ ವಾರದಲ್ಲಿ ಮಳೆ ನಮ್ಗೆ ಇಲ್ಲದ ಕಾರಣ ತಾವು ಭತ್ತದ ಕಟಾವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಾಗೇನೆ ಈಗ ಮೆಣಸಿನ ಗಿಡದಲ್ಲಿ ಒಂದು ಬೂದಿ ರೋಗ ಏನಾರ ಕಾಣಿಸ್ಕೊಂಡ್ರೆ 0.4 ಗ್ರಾಮ್ ಮೈಕ್ಲೋಬ್ಯುಟಾನಿಲ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನ ಮಾಡ್ರಿ. ಮಾವಿನ ಒಂದು ಬೆಳೆಯಲ್ಲಿ ಏನಾಗಿದೆ, ಮಾವಿನ ಗಿಡದಲ್ಲಿ ಈಗ ಅಲ್ಲಿ ಸಹ ಒಂದು ಬೂದಿ ರೋಗದ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅದಕ್ಕೂ ಸಹ ನಾವು 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸಿಂಪಡಣೆಯನ್ನ ಮಾಡಬಹುದು. ಜಿಗಿ ಹುಳು ಏನರ ಕಂಡು ಬಂತು ಅಂದ್ರೆ ಅದಕ್ಕೆ 1 ಮಿಲಿಲೀಟರ್ ಬುಫ್ರೋಫೇಜಿನ್ 25 EC ರೂಪದಲ್ಲಿರುತ್ತೆ ಅಥವಾ 1 ಮಿಲಿಲೀಟರ್ ಅಸ್ಟಾಮಾಫ್ರೆಡ್. ಸೊ ಇದನ್ನ ತಾವು ಸಿಂಪಡಣೆ ಮಾಡಬಹುದು. ಹಾಗೇನೆ ದನಕರುಗಳಾಗಲಿ ಕೋಳಿ ಸಾಕಾಣಿಕೆ ಆಗಲಿ ಸ್ವಲ್ಪ ಮುಂದಿನ ಒಂದು ದಿನಗಳಲ್ಲಿ ನಮಗೆ ಕಡಿಮೆ ಉಷ್ಣಾಂಶ ದಾಖಲಾಗುವ ಒಂದು ಸಾಧ್ಯತೆಗಳಿರುವುದರಿಂದ ಜಾಗೃತಾ ಕ್ರಮವನ್ನು ಕೈಗೊಂಡು ಒಳ್ಳೆ ಒಂದು ಈ ಕೋಳಿ ಸಾಕಾಣಿಕೆಯನ್ನ ತಾವು ಮಾಡಿಕೊಂಡು ಹೋಗ್ಬೋದು. ಸೊ ರೈತ ಬಾಂಧವರೇ, ಕೊನೆಯಲ್ಲಿ ತಮ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಮುಂದಿನ ವಾರದಲ್ಲಿ ನಮಗೆ ಯಾವುದೇ ಒಂದು ಮಳೆ ಬರುವ ಒಂದು ಸಾಧ್ಯತೆಗಳಿಲ್ಲ, ಬಟ್ ರಾತ್ರಿ ಉಷ್ಣಾಂಶದಲ್ಲಿ ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆಗಳಿದಾವೆ. ಸೊ ಇದರ ಒಂದು ಅನುಸಾರವಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಈರುಳ್ಳಿ ನಮ್ಮಲ್ಲಿ ಬೆಳೆಯುವಂತಹ ಮುಖ್ಯವಾದಂತಹ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಇದನ್ನ ತರಕಾರಿಯಂತೆ ಬಳಸಬಹುದು, ಹಾಗೆ ಸಾಂಬಾರು ಪದಾರ್ಥದಂತೆ ಕೂಡ ಬಳಸಬಹುದು. ಇದರಲ್ಲಿ ಬಿ ಮತ್ತು ಸಿ ಅನ್ನಾಂಗಗಳು ಇವೆ. ಈ ಬೆಳೆಯನ್ನು ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ. ಈ ಬೆಳೆಯನ್ನು ಹಲವಾರು ತರಹದ ಮಣ್ಣುಗಳಲ್ಲಿ ಬೆಳೆಯಬಹುದು, ಆದರೂ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ. ಇದನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಉಳ್ಳಾಗಡ್ಡೆ ಬೆಳೆಯಲ್ಲಿ ಅನೇಕ ತಳಿಗಳಿವೆ. ಇದರಲ್ಲಿ ಮುಖ್ಯವಾದದ್ದು ಬಳ್ಳಾರಿ ರೆಡ್. ಈ ತಳಿಯ ಗಡ್ಡೆಗಳು ಸಾಧಾರಣ ಗಾತ್ರದಿಂದ ಕೂಡಿದ್ದು ಅಧಿಕ ಇಳುವರಿ ಕೊಡ್ತವೆ. ಇದಲ್ಲದೆ ಪೂಸಾ ರೆಡ್, ಅರ್ಕಾ ಪ್ರಗತಿ, ಅರ್ಕಾ ನಿಕೇತನ್, ಅರ್ಕಾ ಕಲ್ಯಾಣ್, ದುಲಿಯಾ ಅಥವಾ ಬಾಂಬೆ ಗಡ್ಡೆ ಅಂತ ಹೇಳ್ತಾರೆ. ಇದು ಸಾಧಾರಣ ಗಾತ್ರ ಮತ್ತು ಬಿಳಿಗಡ್ಡೆ ಇರುತ್ತೆ. ಇದಕ್ಕೆ ಉತ್ತಮ ಶೇಖರಣಾ ಸಾಮರ್ಥ್ಯ ಇದೆ. N53 ಅನ್ನುವಂಥ ಆಕರ್ಷಕ ಕೆಂಪು ಬಣ್ಣದ ಗುಂಡು ಗೆಡ್ಡೆಗಳನ್ನು ಕೊಡುತ್ತೆ. ಇದನ್ನು ಕೂಡ ಹೆಚ್ಚು ದಿನ ಶೇಖರಿಸಿ ಇಡಬಹುದು. ಇದು ಮುಂಗಾರಿಗೆ ಸೂಕ್ತವಾದಂಥ ತಳಿ. ಇದಲ್ಲದೆ ತೆಲಗಿ ಕೆಂಪು, ತೆಲಗಿ ಬಿಳಿ ಅನ್ನುವಂಥ ಸ್ಥಳೀಯ ತಳಿಗಳು ಬಹಳ ಜನಪ್ರಿಯವಾಗಿವೆ. ಅರ್ಕಾ ಪಿತಾಂಬರ್, ಅರ್ಕಾ ಬಿಂದು ಅನ್ನುವಂಥ ತಳಿಗಳು ಕೂಡ ಇವೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 7.5 ರಿಂದ 10 ಕಿಲೋಗ್ರಾಂನಷ್ಟು ಬೀಜ ಕೈ ಅಥವಾ ಕುರಿಗೆ ಬಿತ್ತನೆ ಮಾಡೋದಾದರೆ ಬೇಕಾಗುತ್ತೆ. ಸಸಿ ನಾಟಿ ಮಾಡಿ ಬೆಳೆಯುವಂಥ ಬೆಳೆಗೆ 5 ರಿಂದ 6 ಕಿಲೋಗ್ರಾಂ ಬೀಜ ಸಾಕು. 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಒದಗಿಸಬೇಕು. ರಾಸಾಯನಿಕ ಗೊಬ್ಬರದಲ್ಲಿ 125 ಕಿಲೋಗ್ರಾಂ ಸಾರಜನಕ, 50 ಕಿಲೋಗ್ರಾಂ ರಂಜಕ ಹಾಗೂ 125 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಅಂಶ ಒದಗಿಸಬೇಕಾಗುತ್ತೆ. ಈ ಬೆಳೆಯನ್ನು ಸಸಿ ನಾಟಿ ಮಾಡಿ ಬೆಳೆಯಬಹುದು, ಕೂರಿಗೆ ಬಿತ್ತನೆ ಅಥವಾ ಎರಚೋದರ ಮೂಲಕ ಬೆಳೆಯಬಹುದು, ಅಥವಾ ಗಡ್ಡೆಗಳನ್ನು ನಾಟಿ ಮಾಡಿ ಬೆಳೆಯಬಹುದು. ಸಸಿ ನಾಟಿ ಮಾಡಿ ಬೆಳೆಯೋದಾದರೆ ಸಸಿ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಹೆಕ್ಟೇರ್ಗೆ ಬೇಕಾಗುವ ಸಸಿಗಳನ್ನು ಬೆಳೆಸೋದಕ್ಕೆ 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರ ಇರುವಂಥ 25 ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಪ್ರತಿ ಮಡಿಗೆ 3-4 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂನಷ್ಟು